ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 625 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30 ನಿಮಿಷ 30 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ನಂದಿತಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಯುಗಾದಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಆರ್ಪಿ ಪಟ್ನಾಯಕ್ ಅವರ ಸಂಗೀತವಿದೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತವಿದೆ. ಗಾಯಕ ಸೋನು ನಿಗಮ್, ಚಿತ್ರ ಫಸ್ಟ್ ಲವ್. ಮನಸ್ಸಿನ ಕಿಟಕಿಯ ತೆರೆಯುವೆ ಏತಕೆ ಉಸಿರನ ಓದುವ ಹೃದಯದ ಗಾಯಕೆ ಪರಿಚಯ ನೀಡದೆ ಪರಿವೆಯ ಮಾಡದೆ ಮರೆಯದೆ ಸಲ್ಲಿಸೋ ನೆನಪಿನ ಕಾಣಿಕೆ ಕನಸಿನ ಕಿಟಕಿಯ ತೆರೆಯುವೆ ಕನಸಿನ ಕಿಟಕಿಯ ತೆರೆಯುವೆ ಚಿತ್ರ ಪೃಥ್ವಿ. ಕೇಳಿಬರುವ ಧ್ವನಿಗಳು ಶ್ರೀನಿಧಿ ಚೌಹಾಣ್ ಹಾಗೂ ರಾಜೇಶ್ ಕೃಷ್ಣನ್ ಅವರದು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿದ್ದಾರೆ ಮಣಿಕಾಂತ್ ಕದ್ರಿ. ಪಿಳಿ ಪಿಳಿ ಕಣ್ಣಿಗೆ ಕಿಲ ಕಿಲ ಕಿಲ ಕಿಲ ನಗುವಿಗೆ ಗುಳಿ ಗುಳಿ ಗುಳಿ ಗುಳಿ ಕೆನ್ನೆಗೆ ಗುರುತುಗಳಿಡುತ್ತಿವೆ ಗುಂಡಿಗೆ ಸೋತಿದೆ ಗುಂಡಿಗೆ ತಾವರ ಮೇಲಿನ ಹೆಪ್ಪನಿ ಚಾರದೇರೋದ ಪೇದಿಗೆ ತಿಳಿಸೇ ತಿಳಿಸೇ ಪ್ರೀತಿ ಜೀವ ಅನ್ನೋ ಗಂಡಿಗೆ ಹಾಡೋ ಹೆಣ್ಣಿಗೆ ಬಂದಿಯಾಗಿರು ಮಹಾರಾಜ ಲೋಕವ ಕಾಯೋ ಕತೆ ಗೊತ್ತ ಹೃದಯ ಎಂದರೆ ಹಾಗೇನೆ ಸೋಲಲಿ ಬೇಕು ರಮಿಸುತ್ತ ಜಾಣೆ ಜಾಣೆ ಜಾಣೆ ಜಾಣೆ ನಿನ್ನೆ ಮುಂಜಾನೆ ಕನಸ ಕಂಡೆ ಎರಡು ರೆಪ್ಪೆಯೊಳಗೆ ಇತ್ತು ಜಾರು ಬಂಡೆ ಜಾರಿ ಬಿದ್ದ ಮೇಲೆ ಕಂಡೆ ನಿನ್ನ ಎದೆ ದಂಡೆ ಕಲ ಕಲ ಕಲ ಕಲ ಕಂಡಲು ನದಿ ಅಲೆ ಅಲೆ ಅಲೆ ಅಲೆ ಓಡಿದೆ ಹಿಡಿಯಲು ಹಿಂದೆ ಹೋದರೆ ಇಡೀ ಹೃದಯದ ಕೈಗೆ ಸಿಕ್ಕಿದೆ ನಡೆಯುವ ಹಬ್ಬಕ್ಕೆ ಇದೆ ಸಾವಿರ ಕನಸಿನ ಔತಣ ಬಾಗಿಲ ಇರದ ಮನಸ್ಸಿಗೆ ನಂಟು ಉಂಟು ಅಂದವೇ ಮುಗ್ಗಾಯ್ತು ಗಿಡದಲ್ಲಿ ಸಿಕ್ಕಾಯ್ತು ಹೆಣ್ಣಲ್ಲಿ ಒಬ್ಬರ ಒಳಗೆ ಇಬ್ಬರು ಇಬ್ಬರ ಒಳಗೆ ಒಬ್ಬರು ಹಸೆಮಣಿ ಮೇಲೆ ಕುಂತದೆ ಹಾಕೆ ತಾನೆ ಎಲ್ಲರೂ ಜೋರು ಜೋರು ಜೋರು ಜೋರು ಜೋಡಿ ಇದ್ದರೆ ಬಲ್ಲು ಜೋರು ಮನಸ್ಸಿನ ಪಲ್ಲವಿ ಈ ನಗುವೆ ಹೃದಯದ ಪಲ್ಲವಿ ಕುಣಿಯುವ ಮನಸ್ಸು ಇದ್ದರೆ ಪ್ರತಿ ಹೆಜ್ಜೆಗೂ ಗೆಲುವೆ ಪಲ್ಲವಿ ಮನಸ್ಸಿನ ಮಳೆಯನ್ನು ನೆನೆದರೆ ನಿನ್ನ ಚಿಕ್ಕಪಟಗಳೇ ನಮ್ಮ ಪಲ್ಲವಿ ಬದುಕಿನ ಪುಸ್ತಕ ತೆರೆದರೆ ಪ್ರತಿ ಪುಟ ಪುಟದಲ್ಲಿ ಒಂದು ಪಲ್ಲವಿ ಚಿತ್ರ ದುನಿಯಾ. ಕೇಳಿಬರುವ ಧ್ವನಿಗಳು ಆಕಾಂಕ್ಷಾ ಬಾದಾಮಿ ಹಾಗೂ ಹೇಮಂತ್ ಅರವುದು. ರಂಗನಾಥ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ವಿ ಮನೋಹರ್. ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ರೋಮಿಯೋ ಜೂಲಿಯೆಟ್ ನಮಗೊತ್ತಿಲ್ವಾ ಪಾಯ್ಸ್ ಸೀಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ. ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು. ರಾಜೇಂದ್ರ ಕಾರಂತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀ ಕೇಜ್. ಕೇಳಿಬರುವ ಧ್ವನಿಗಳು ಸೋನು ನಿಗಮ್ ಹಾಗೂ ಮಹಾಲಕ್ಷ್ಮಿ ಅಯ್ಯರವರದು. ಚಿತ್ರ ಆಕ್ಸಿಡೆಂಟ್. ತಂಗಾಳಿ ಹೇಳೋ ನನ್ನ ಸಖಿ, ಮಲ್ಲಿಗೆ ಸವಿ ಗಂಪು ಎಲ್ಲೆಲ್ಲೂ ನೀ ತಂದದೇನೆ ಸಖಿ. ನೀ ನನ್ನ ಬಳಸಿ ನಿಲ್ಲಲು ಮನ ತುಂಬಾ ನೆನಪುಕೊಳ್ಳಲು, ಅದು ಏಕೋ ನಾನು ತಿಳಿಯೇ ಅದು ತುಂಬಾ ನಿನ್ನ ಸಹಿಯೇ. ಕಾರಣ ಹೇಳಿ ಸಖಿ ಬಡಪಾಯಿ ನಿನಗೆ ನಾ ಶರಣಾಗತ. ನೀನನ್ನ ಬಳಸಿ ನಿಲ್ಲಲು ಮನ ತುಂಬ ನೆನಪಕೊಳ್ಳಲು ಹಿತವಾಗಿದೆ ಹೊಸಗಿ. ಚಿತ್ರ ಆತ್ಮೀಯ, ಕೇಳಿಬರುವ ಧ್ವನಿ ಶಂಕರ್ ಮಹದೇವನ್ ಅವರದು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮನೋಜ್ ಜಾರ್ಜ್ ಅವರ ಸಂಗೀತವಿದೆ. Oh, ಹಿಡಿ ಹಿಡಿ ಹಿಡಿಯೋಣ ಪಾನಿಗೆ ಜಿಗಿ ಜಿಗಿ ಜಿಗಿಯೋಣ ಪಾಪರು ಈ ತಿರುಗೋಪುವಿನ ಮಗಾಗಿ ಆ ಮಿರುಗೋರವಿನ ಮಗಾಗಿ ಜಗಮಗ ಜಗ ನಮಗಾಗಿ ಬಾಬರು ಗಾಯಕ ಗುರುಕಿರಣ್ ಚಿತ್ರ ಪಲ್ಲಕ್ಕಿ ದಿನ ನಿನ್ನ ಮುಂದೆ ಪಾರಾಯಣ ಜಪಿಸಲು ನೀ ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಕುಂತಲ್ಲೂ ನೀನೇನೆ ನಿಂತಲ್ಲೂ ನೀನೇನೆ ಎಲ್ಲೆಲ್ಲೂ ನೀನೇ ಕಾಡುವೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ನಮ್ಮ ನಿಲಯದಿಂದ ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳನ್ನು ಹಾಗೂ 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.